ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 21ನೇ ಜಾನುವಾರು ಗಣತಿ, ಈ ಕುರಿತು ಕಾರವಾರದ ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಕೆ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಸ್ತಾರವಾದಂತಹ ಒಂದು ಜಿಲ್ಲೆ, 10-11 ತಾಲೂಕುಗಳಿವೆ, ಹೆಚ್ಚು ಗುಡ್ಡಗಾಡು ಇರುವಂತಹ ಒಂದು ಪ್ರದೇಶ. ಇಲ್ಲಿ ಈ ಜಾನುವಾರು ಗಣತಿ ಎನ್ನುವಂತಹದ್ದು ಒಂದು, ಇದರ ಒಂದು ಪ್ರಾಮುಖ್ಯತೆ ಏನು, ದೇಶಾದ್ಯಂತ ಈ ಜಾನುವಾರು ಗಣತಿ ನಡೀತಾ ಇದೆ ಅಂತ ಮಾತನ್ನು ನಾವು ಕೇಳಿದ್ದೀವಿ, ಇದರ ಒಂದು ಹಿನ್ನೆಲೆ ಏನು ಹಾಗೂ ಒಂದು ಉದ್ದೇಶವಾದ್ರೂ ಏನು? ಸರ್, ಈಗ ಜಾನುವಾರು ಗಣತಿಯನ್ನ ನಾವು ಹಲವು ಉಪಯೋಗಗಳಿಗೋಸ್ಕರ ಅದನ್ನ ನಾವು ಮಾಡೇ ಮಾಡ್ತೀವಿ. ಮನುಷ್ಯನ ಗಣತಿಯನ್ನ ಯಾವ ರೀತಿ ಮಾಡ್ತೀವಿ, ಅದೇ ರೀತಿ ಮನುಷ್ಯನ ಗಣತಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಆದರೆ ಜಾನುವಾರು ಗಣತಿಯನ್ನು ನಾವು ಪ್ರತಿ 5 ವರ್ಷಗಳಿಗೊಮ್ಮೆ ಮಾಡ್ತೀವಿ. ಉದ್ದೇಶ ಇಷ್ಟೇ, ಯಾವುದೇ ಒಂದು ಕಾರ್ಯಕ್ರಮಗಳನ್ನು, ಒಂದು ಯೋಜನೆಗಳನ್ನು ರೂಪಿಸಬೇಕಾದ್ರೆ ಸರ್ಕಾರಕ್ಕೆ ಅಂಕಿಅಂಶಗಳು ಬಹಳ ಮುಖ್ಯ ಆಗುತ್ತೆ. ಆ ಅಂಕಿಅಂಶಗಳನ್ನು ಅಂದಾಜಾಗಿ ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ಅದಕ್ಕೆ ನಿಖರವಾದಂಥ ಒಂದು ಅಂಕಿಅಂಶಗಳೇ ಬೇಕಾಗ್ತವೆ. ಹಾಗಾಗಿ ನಿಖರವಾದಂಥ ಅಂಕಿಅಂಶಗಳನ್ನ ತಗೊಬೇಕು ಅಂದರೆ ಸವಿಸ್ತಾರವಾದಂಥ ಜಾನುವಾರು ಗಣತಿಯನ್ನು ಮಾಡಬೇಕಾಗ್ತದೆ. ಸವಿಸ್ತಾರ ಅಂತ ಹೇಳಿದ್ರೆ ಏನಾಗ್ತದೆ, ಈ ಜಾನುವಾರು ಗಣತಿಯಲ್ಲಿ ವಿವಿಧ ರೀತಿಯ ಜಾನುವಾರುಗಳನ್ನು ನಾವು ತಗೊಳ್ತೀವಿ. ಬಹುಮುಖ್ಯವಾಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗತಕ್ಕಂಥ, ಅವರ ಒಡನಾಟದಲ್ಲಿರ್ತಕ್ಕಂಥ ಜಾನುವಾರುಗಳನ್ನ ನಾವು ಇಲ್ಲಿ ಗಣತಿಯನ್ನು ಮಾಡ್ತೇವೆ. ಯಾಕೆಂದರೆ ಆ ಒಂದು ಗಣತಿಯ ಆಧಾರದ ಮೇಲೆ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ. ಹಾಗಾಗಿ ಈ ಒಂದು ಜಾನುವಾರು ಗಣತಿಯಲ್ಲಿ ನಾವು ದನ, ಎಮ್ಮೆ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕುರಿ, ಮೇಕೆ, ಹಂದಿ, ಕುದುರೆಗಳು, ಕತ್ತೆ, ಒಂಟೆ, ನಾಯಿ, ಮೊಲ, ಆನೆ, ಮತ್ತು ಕೋಳಿಗಳಲ್ಲಿ ಹಿತ್ತಲ ಕೋಳಿ, ಬಾತುಕೋಳಿ, ಟರ್ಕಿ ಕೋಳಿ, ಈ ತರ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥ ಬಹಳ ಮುಖ್ಯವಾಗಿ ಎಣಿಕೆ ಮಾಡ್ತೀವಿ. ಇದನ್ನು ಬಿಟ್ಟು ಉತ್ತರ ಭಾರತದಲ್ಲಿರ್ತಕ್ಕಂಥ ಮಿಥುನ್, ಯಾಕ್, ಹೆಸರುಗತ್ತೆ, ಇದನ್ನು ಕೂಡ ಆ ಭಾಗದಲ್ಲಿ ಎಣಿಕೆ ಮಾಡ್ತಾರೆ. ಒಟ್ಟು 16 ಪ್ರಾಣಿಗಳನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಎಣಿಕೆ ಮಾಡ್ತೀವಿ. ಹಾಗೂ ಅದರ ಜಾತಿಗಳನ್ನು ಮಾಡ್ತೀವಿ. ಅಂದರೆ ಜಾತಿಗಳನ್ನು ಯಾವ ರೀತಿ ಮಾಡ್ತೀವಿ ಅಂದರೆ, ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಸಂಸ್ಥೆ ಇದೆ, NBAGR ಅಂತ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂದ್ಬಿಟ್ಟು ಹರಿಯಾಣದಲ್ಲಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ತಳಿಗಳನ್ನು ವಿಂಗಡಣೆ ಮಾಡಿ ಆ ತಳಿಗಳಿಗೂ ಒಂದು ರೆಕಗ್ನಿಷನ್ ಕೊಡ್ತಾರೆ. ಆ ರೆಕಗ್ನಿಷನ್ ಕೊಟ್ಟಿರ್ತಕ್ಕಂಥ ತಳಿಗಳನ್ನು ಮಾತ್ರ ನಾವು ಇಲ್ಲಿ ಗಣಿಸ್ತೀವಿ. ಸ್ಥಳೀಯವಾಗಿ ಯಾವುದೋ ಒಂದು ಇರ್ತದೆ, ಆಡುಭಾಷೆಯಲ್ಲಿ ಏನೋ ಹೇಳ್ತಿರ್ತಾರೆ, ಬಟ್ ಅದನ್ನು ನಾವು ನಿಖರವಾದಂಥ ತಳಿ ಪಟ್ಟಿಗೆ ಸೇರಿಸಿ ತಗೊಳ್ತೀವಿ. ಅಂದ್ರೆ ಈಗ 1919 ಈ ಜಾನುವಾರು ಗಣತಿ ಅನ್ನುವಂಥದ್ದು ಪ್ರಾರಂಭ ಆಗಿದೆ ಅಂತ ಹೇಳಿದ್ರಿ. ಕಳೆದ ಇಷ್ಟು ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಒಂದು ಪ್ರಗತಿ ಆಗಿದೆ, ಎಷ್ಟು ಜಾನುವಾರು ಗಣತಿ ಆಗಿದೆ? ಸರ್, 1919 ನಿರಂತರವಾಗಿ ಪ್ರತಿ 5 ವರ್ಷಗಳಿಗೆ ಒಮ್ಮೆ ಆಗ್ತಾ ಇದೆ. ಈಗ ನಾವು ನಡೆಸ್ತಾ ಇರತಕ್ಕಂಥದ್ದು 2024, ಇದು 21ನೇ ಜಾನುವಾರು ಗಣತಿ. ಯಾಕೆಂದ್ರೆ 2019 ನಾವು 20ನೇ ಜಾನುವಾರು ಗಣತಿಯನ್ನು ನಾವು ನಡೆಸಿದ್ದೇವೆ. ಈಗ ಆನಂತರ ಈಗ 5 ವರ್ಷ ಆದ ನಂತರ 24ನೇ ಇಸ್ವಿಲಿ ನಾವು ಈಗ ನಡೆಸ್ತಾ ಇದ್ದೇವೆ. ಈ ಜಾನುವಾರು ಗಣತಿಯಿಂದ ದೊರೆಯುವಂತಹ ಒಂದು ಈ ಅಂಕಿಅಂಶಗಳು ಇರ್ತಾವಲ್ಲ, ಇದನ್ನ ಸಂಗ್ರಹ ಮಾಡಿದ್ಮೇಲೆ ಅದರ ಒಂದು ವಿಲೇವಾರಿ ಆಗ್ಬಹುದು ಅಥವಾ ಒಂದು ಅದನ್ನ ಯಾವ ಯಾವ ಉದ್ದೇಶಗಳಿಗೆಲ್ಲ ಬಳಕೆ ಮಾಡಲಾಗ? ಅದೇ ನಾನು ಆಗ್ಲೇ ಹೇಳ್ದಾಗೆ, ನಮಗೆ ಇದನ್ನ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಇದನ್ನು ಉಪಯೋಗ ಮಾಡ್ತೀವಿ. ಉದಾಹರಣೆಗೆ ಈಗ ನಾವು ಒಂದು ಜಾನುವಾರು ಲಸಿಕಾ ಕಾರ್ಯಕ್ರಮಗಳನ್ನ ಮಾಡಬೇಕಾಗ್ತದೆ. ಕಾಲುಬಾಯಿ ಜ್ವರ ಇರಬಹುದು, ಚರ್ಮಗಂಟು ರೋಗ, ಇತ್ತೀಚೆಗೆ ಬಂದಂತಹ ಚರ್ಮಗಂಟು ರೋಗ ಇರಬಹುದು. ಸೊ ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಅನ್ನ ಆಯೋಜಿಸಬೇಕು. ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ, ಪ್ರತಿ ಗ್ರಾಮಗಳಲ್ಲಿ ನಾವು ಮಾಡಬೇಕು ಅಂದ್ರೆ ಅಂಕಿ ಸಂಖ್ಯೆಗಳು ಬೇಕು. ಯಾಕೆಂದ್ರೆ ಎಷ್ಟು ಜಾನುವಾರುಗಳಿಗೆ ನಾವು ತಯಾರು ಮಾಡಬೇಕು ಲಸಿಕೆಯನ್ನ, ಎಷ್ಟು ಜಾನುವಾರುಗಳಿಗೆ ಎಷ್ಟು ಜನಗಳನ್ನು ನಾವು ನಿಯೋಜನೆ ಮಾಡಬೇಕು, ಈ ಎಲ್ಲಾ ಕಾರ್ಯಕ್ರಮಗಳನ್ನ, ಆಮೇಲೆ ಯಾವ ವರ್ಗದ ಜಾನುವಾರುಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ, ಅಳಿವಿನಂಚಲ್ಲಿ ಇರ್ತಕ್ಕಂಥ ತಳಿಗಳು ಯಾವ್ದಾದ್ರು ಇದ್ರೆ ಅದನ್ನ ನಾವು ಮತ್ತೆ ರಿವೈವ್ ಮಾಡಿಕೊಂಡು ಇಟ್ಕೊಳ್ಳಿಕ್ಕೋಸ್ಕರ ಯಾವ್ದು ಬೇಕಾಗ್ತದೆ, ಈ ಒಂದು ತಳಿಗಳು. ಆಮೇಲೆ ಇದ್ರ ಜೊತೆಲಿ ನಾವೇನ್ ಮಾಡ್ತಾ ಇದೀವಿ, ಈ ಬಾರಿಯ ಸೆನ್ಸಸ್ ನಲ್ಲಿ ಈ ಜಾನುವಾರುಗಳನ್ನ ವಿಶೇಷವಾಗಿ ಕುರಿ ಮತ್ತು ಮೇಕೆ ಮತ್ತು ಹಂದಿ ಹಾಗೂ ದನ ಎಮ್ಮೆಗಳನ್ನ ಸಾಕ್ತಾ ಇರ್ತಕ್ಕಂಥ ವ್ಯಕ್ತಿ ಮಹಿಳೆಯ ಅಥವಾ ಪುರುಷನ ಅನ್ನೋದನ್ನು ಕೂಡ ಮಾಹಿತಿ ಸಂಗ್ರಹ ಮಾಡ್ತೀವಿ. ಸರಿ, ಅಂದ್ರೆ ಯಾವ ವರ್ಗದ ಅಂದ್ರೆ ಪುರುಷ ಅಥವಾ ಮಹಿಳಾ ಪ್ರಧಾನವಾದಂತಹ ಕಸಬುಗಳು ಯಾವುದು, ಅವರಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಏನೇನು ನಾವು ಮಾಡಬೇಕಾಗುತ್ತೆ, ಈ ಎಲ್ಲ ಯೋಜನೆಗಳನ್ನ ಮಾಡಬೇಕಾದ್ರೆ ಈ ಅಂಕಿಅಂಶಗಳು ಕಡ್ಡಾಯವಾಗಿ ಬೇಕಾಗ್ತದೆ. ಆಮೇಲೆ ಈ ಒಂದು ಆರೋಗ್ಯ ಸೇವೆ ಕೊಡಲಿಕ್ಕೆ, ಆಮೇಲೆ ಇನ್ಶೂರೆನ್ಸ್ ವಿಮೆ ಮಾಡಿಸ್ಲಿಕ್ಕೆ, ಅಥವಾ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ, ಯೋಜನೆ ಮಾಡಬೇಕಾದ್ರೆ, ಹಣಕಾಸು ನಿಗದಿ ಮಾಡಬೇಕಾದ್ರೆ, ಈ ಒಂದು ಕಾರ್ಯಕ್ರಮಗಳು ನಮಗೆ ಈ ಒಂದು ಗಣತಿಯ ಮಾಹಿತಿಗಳು ಅಂಕಿಅಂಶಗಳು ಕಡ್ಡಾಯ ಬೇಕಾಗ್ತದೆ. ಸಾಮಾನ್ಯವಾಗಿ ಗಣತಿ ಅಂದ ತಕ್ಷಣ ಮನೆ ಮನೆ ಭೇಟಿಯ ಒಂದು ಅನಿವಾರ್ಯತೆ ಇರ್ತದೆ, ಈ ತಂತ್ರಜ್ಞಾನದ ಬಳಕೆ ಏನಾದರೂ ಆಗ್ತದೆ ಇದರಲ್ಲಿ? ಈ ಬಾರಿ ವಿಶೇಷವಾಗಿ ನಾವು ಒಂದು 21st ಲೈಫ್ ಸ್ಟಾಕ್ ಸೆನ್ಸಸ್ ಆಪ್ ಅಂತ ಹೇಳಿ ಒಂದು ಭಾರತ ಸರ್ಕಾರದವರೇ ಡೆವಲಪ್ ಮಾಡಿದ್ದಾರೆ. ಆ ಒಂದು ಆಪ್ ಮುಖಾಂತರ ನೇರವಾಗಿ ಅವ್ರ ಮನೆ ಬಾಕ್ಲಲ್ಲಿ ಎಂಟ್ರಿ ಮಾಡ್ತಾ ಇದೀವಿ. ರೈತರ ಮನೆ ಬಾಕ್ಲಲ್ಲಿ ಅವರ ಅಂಗಡಿ ಇರ್ಬೋದು, ಒಂದು ಒಟ್ಟು ಒಂದು ಕಟ್ಟಡ ಇದ್ರೆ ನಾವು ಅಲ್ಲಿ ಹೋಗಿ ನಾವು ಎಂಟ್ರಿ ಮಾಡ್ತೇವೆ, ಅವ್ರ ಮಾಹಿತಿ ಸಂಗ್ರಹಣೆ ಮಾಡ್ತೀವಿ. ಅದರಲ್ಲಿ ನಾವು ಮಾಹಿತಿ ಸಂಗ್ರಹಣೆ ಮಾಡಬೇಕಾದ್ರೆ ವ್ಯಕ್ತಿಯ ಹೆಸರು, ಅವರ ಕಸುಬು, ಜಮೀನಿನ ವಿವರಗಳು ಇದ್ರೆ, ಆಮೇಲೆ ಅವರು ಸಾಕಿರ್ತಕ್ಕಂಥ ಪ್ರಾಣಿಗಳು, ಅದರಲ್ಲಿರ್ತಕ್ಕಂಥ ತಳಿಗಳ ವಿವರ, ಎಷ್ಟು ಸಾಕಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ವಿವರವಾಗಿ ಸಂಗ್ರಹಿಸ್ತೇವೆ. ಅದನ್ನ ಅಲ್ಲೇ ಲೈಫ್ ಸ್ಟಾಕ್ ಸೆನ್ಸಸ್ ಆ್ಯಪ್ ಅಲ್ಲಿ ಎಂಟ್ರಿ ಮಾಡ್ಕೊತೀವಿ. ಆ ನಂತರ ಅದು ಡೈರೆಕ್ಟ್ ಸರ್ವರ್ಗೆ ಹೊರಟೋಗುತ್ತೆ. ಅದು ಇಲ್ಲಿ ಏನಾಗುತ್ತೆ, ಕೆಲವ್ರಿಗೆ ಹೇಳ್ತಾರೆ ಏನು ಇವ್ರಿಗೆ ಆಕ್ರೆ ಸಪ್ ತಪ್ಪೆ ಎಂಟ್ರಿ ಮಾಡಿಬಿಟ್ರೆ ಹೇಗೆ ಅಂತೆಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಗಣತಿದಾರರ ನಂತರ ಮೇಲ್ವಿಚಾರಕರು ಅಂತ ಇಟ್ಟಿದೀವಿ. ಮೇಲ್ವಿಚಾರಕರು ಗಣತಿದಾರರು ಮಾಡಿರ್ತಕ್ಕಂಥ ಒಂದು ಗ್ರಾಮದ 20% ಮನೆಗಳನ್ನ ಅವ್ರು ಫಿಸಿಕಲಿ ಮತ್ತೆ ವೆರಿಫೈ ಮಾಡ್ತಾರೆ. ಆ ನಂತರ ಅದು ಸರಿ ಇದೆ ಅಂತ ಕಂಡು ಬಂದ್ರೆ ಅಪ್ರೂವಲ್ ಕೊಡ್ತಾರೆ. ಅವ್ರ ಅಪ್ರೂವಲ್ ಕೊಟ್ಟಮೇಲೆ ಜಿಲ್ಲಾ ನೋಡಲ್ ಅಧಿಕಾರಿಗಳು ಅಂತ ಒಬ್ರು ಇರ್ತೀವಿ, ಅಲ್ಲಿಗೆ ಬರುತ್ತೆ ಅದು. ನಾವು ಲಾಸ್ಟ್ ಇಯರ್ ಸೆನ್ಸಸ್ ಏನ್ ಮಾಡಿದರೆ ಆ ಫಿಗರ್ ನಮಗೆ ಬಂದಿರುತ್ತೆ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ತೀವಿ. ಯಾಕಂದ್ರೆ ಹೋದ ಸರಿ 100 ಅನಿಮಲ್ಸ್ ಇತ್ತು, ಈ ಸರಿ 10 ಎಂಟ್ರಿ ಮಾಡಿರ್ತಾರೆ. ಸೊ ಹಾಗೆ ಬಂದಾಗ ಏನ್ ಮಾಡ್ತೀವಿ, ನಾವು ಒಂದನ್ನ ಪ್ರಶ್ನೆ ಮಾಡ್ತೀವಿ ಯಾಕೆ ಈ ಸರಿ ಲಾಸ್ಟ್ ಟೈಮ್ 100 ಅನಿಮಲ್ಸ್ ಇತ್ತು, ಈ ಸರಿ ಯಾಕೆ 10 ಬಂದಿದೆ? ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಕು ಅವರು, ಇಲ್ಲಾಂದ್ರೆ ವಾಪಸ್ ರಿಜೆಕ್ಟ್ ಮಾಡ್ತೀವಿ. ಅದನ್ನ ಫರ್ದರ್ ಸಬ್ಮಿಟ್ ಮಾಡೋದಿಲ್ಲ ನಾವು. ಸೊ ಹಾಗಾಗಿ ನಿಖರವಾದ ಮಾಹಿತಿ ಬರೋವರೆಗೂ ನಾವು ಅದನ್ನ ಮುಂದುವರ್ಸೋದಿಲ್ಲ. ನಮಗೆ ಜಿಲ್ಲಾ ಮಟ್ಟಕ್ಕೆ ಬಂದ್ಮೇಲೆ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ, ಅವರು ಫರ್ದರ್ ಒಂದು ಸ್ಕ್ರೀನಿಂಗ್ ಮಾಡ್ತಾರೆ, ಅದು ಸಾಮಾನ್ಯವಾಗಿ ಓಕೆ ಅಂತ ಅನ್ಸಿದ ಮೇಲೆ ನೆಕ್ಸ್ಟ್ ನಾವು ಮುಂದೆ ಕಳಿಸ್ಕೊಡ್ತೀವಿ, ಭಾರತ ಮಟ್ಟದಲ್ಲಿ ಕನ್ಸೈಲ್ ಆಗುತ್ತೆ. ಅಂದ್ರೆ ಈಗ ಈ ಗಣತಿದಾರರು ಯಾರು, ಯಾರ ಜನ ಈ ಮಾಹಿತಿಯನ್ನು ಸಂಗ್ರಹಿಸುವಂತವರು? ಗಣತಿದಾರರು ಸಾಮಾನ್ಯವಾಗಿ ನಮ್ಮ ಇಲಾಖೆ ಸಿಬ್ಬಂದಿಗಳೇ ಇರ್ತಾರೆ, ನಮ್ಮ ಇಲಾಖೆ ಸಿಬ್ಬಂದಿಗಳು. ಯಾಕೆಂದ್ರೆ ಇದು ಸಾರ್ವಜನಿಕರಿಗೆ ಅಥವಾ ಬೇರೆ ಇಲಾಖೆಯವರಿಗೆ ಅಥವಾ ತಗೊಂಡು ಮಾಡ್ಲಿಕ್ಕೆ ಆಗುದಿಲ್ಲ, ವ್ಯಕ್ತಿಗಳಿಗೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುತ್ತೆ, ತಂತ್ರಜ್ಞಾನ ಮಾಡ್ತಾರೆ. ಈಗ ಅಲ್ಲೋಗಿರ್ತಕ್ಕಂಥ ಪ್ರಾಣಿ ಯಾವ ಜಾತಿದೋ, ಜರ್ಸಿನ ಆಕಳ, ಮಲ್ನಾಡ್ ಗಿಡ್ಡನ, ಕ್ರಾಸ್ ಬ್ರಿಡ್ಡ, ಸ್ಥಳೀಯ ದನನ, ಅದನ್ನ ವಿಂಗಡಣೆ ಮಾಡ್ಲಿಕ್ಕೆ ಬರೀ ಕಷ್ಟ ಆಗ್ತದೆ. ನಮ್ಮ ಇಲಾಖೆ ಸಿಬ್ಬಂದಿಗಳೇ ಆದ್ರೆ ಏನಾಗ್ತದೆ, ಅವ್ರಿಗೆ ಸ್ವಲ್ಪ ದಿನನಿತ್ಯ ಅದರಲ್ಲಿಗೆ ಇರೋದ್ರಿಂದ, ಹಾಗಾಗಿ ಪಶುಪಾಲನಾ ಇಲಾಖೆ ಚಟುವಟಿಕೆಗಳಲ್ಲಿ ಯಾರು ತೊಡಸ್ಕೊಂಡಿದ್ದಾರೆ ಸಿಬ್ಬಂದಿಗಳು, ಬೇರೆ ಇಲಾಖೆಯವರು ಕೂಡ ಕೆಲವರು ಇದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಪಶುಸಖಿಯವ್ರನ್ನ ನಾವು ಎಲ್ಲ ಕಡೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಒಬ್ಬರು ಪಶುಸಖಿಗಳನ್ನ ನಾವು ಭಾರತ ಸರ್ಕಾರದಿಂದ ಎನ್ಆರ್ಎಂ ಯೋಜನೆಯಲ್ಲಿ ತಗೊಂಡಿದ್ದಾರೆ, ಅವ್ರ ಸೇವೆ ಕೂಡ ಪಡಿತೀವಿ ನಾವು ಇದಕ್ಕೆ. ಯಾಕಂದ್ರೆ ಅವರು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಲೇ ಓಡಾಡ್ತಾ ಇರ್ತಾರೆ, ವ್ಯಾಪ್ತಿಲೇ ವಾಸ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಪ್ರತಿ ಮನೆ ಎಲ್ಲಿದೆ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದೆ, ತಮಗೆಲ್ಲ ಗೊತ್ತಿರೋ ಹಾಗೆ ದೂರ ದೂರ ಮನೆಗಳಿದೆ, ತೋಟಗಳಲ್ಲಿ ಒಂದಿದೆ, ಗುಡ್ಡದ ಮೇಲೆ ಒಂದಿದೆ, ಆ ಥರ ಎಲ್ಲ ಇದೆ. ಹಾಗಾಗಿ ಅವ್ರಿಗೆ ನಿಖರವಾದ ಮಾಹಿತಿ ಇರ್ತದೆ. ಆಮೇಲೆ ನಮ್ಮ ಸಿಬ್ಬಂದಿಗಳು ಬಹಳ, ಪ್ರತಿ ಸಾರಿ ನಾವು ಲಸಿಕೆ ಮಾಡಕ್ ಹೋದಾಗ ಯಾರ ಮನೆ ಎಲ್ಲಿದೆ, ಎಷ್ಟು ಪ್ರಾಣಿ ಇದಾವೆ ಎಲ್ಲ ಗೊತ್ತಿದೆ, ಹಾಗಾಗಿ ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಈ ಲಸಿಕೆಯನ್ನು ಮಾಡ್ತೀವಿ. 2024 ಅಕ್ಟೋಬರ್ 25 ಈ ಜಾನುವಾರು ಗಣತಿ ಪ್ರಾರಂಭವಾಗಿದೆ, ಫೆಬ್ರವರಿ 28 ಮುಂದುವರಿಯೋದಕ್ಕಿದೆ. 4 ತಿಂಗಳ ಕಾಲ. ಈ ಮಾಹಿತಿಯನ್ನು ಕಲೆ ಹಾಕುವುದಕ್ಕಾಗಿ ಮನೆಗಳಿಗೆ ಹೋದಾಗ ಎಷ್ಟು ಸಾರಿ ಮನೆ ಬೀಗ ಹಾಕಿರುತ್ತದೆ, ಅಥವಾ ಯಾವುದಕ್ಕೆ ಕೆಲವರಿಗೆ ಓನರ್ ಇರುವುದಿಲ್ಲ, ಜಾನುವಾರುಗಳು ಬೀದಿಯಲ್ಲಿ ಕೂಡ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ, ಇವುಗಳ ಮಾಹಿತಿಯನ್ನೆಲ್ಲ ಕಲೆ ಹಾಕುವುದು ಹೇಗೆ? ಈಗ ನಾವು ಪ್ರತಿ ಕುಟುಂಬಗಳಲ್ಲಿರ್ತಕ್ಕಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ. ಉದಾಹರಣೆಗೆ ತಾವು ಹೇಳಿದಾಗೆ ಅವ್ರು ಬೀಗ ಹಾಕೊಂಡು ಹೋಗಿರ್ತಾರೆ, ನಾವು ಇನ್ನೊಂದ್ಸರಿ ಹೋಗ್ತೀವಿ, ಮತ್ತೆ ಹೋಗ್ತೀವಿ, ಅವ್ರನ್ನ ಕಡ್ಡಾಯವಾಗಿ ಭೇಟಿ ಮಾಡೇ ಮಾಡ್ತೀವಿ. ಅವ್ರು ಇಲ್ಲ ಬರೋದೇ ಇಲ್ಲ ಅಂತ ಹೇಳಿದ್ರೆ ಆ ನಂತರ ಅವರ ಫೋನ್ ನಂಬರ್ ತಗೊಂಡು ಅವ್ರ ಮಾಹಿತಿನ ತಗೊಂಡು ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇನ್ನು ನೀವು ಹೇಳಿದ ಹಾಗೆ ಬೀದಿಲಿರ್ತಕ್ಕಂಥ ದನಗಳಿದ್ದಾವೆ, ಅದಕ್ಕೆ ಯಾರು ಓನರ್ ಇರೋದಿಲ್ಲ, ನಾಯಿಗಳಿದ್ದಾರೆ, ಈ ಒಂದು ವಿಶೇಷವಾಗಿ 21 ಜಾನುವಾರು ಗಣತಿಯಲ್ಲಿ ನಾವು ಬೀದಿಯಲ್ಲಿರ್ತಕ್ಕಂಥ ದನಗಳು ಮತ್ತು ನಾಯಿಗಳನ್ನು ಕೂಡ ನಾವು ಎಣಿಕೆ ಮಾಡ್ತಾ ಇದ್ದೀವಿ. ಯಾಕೆ ತಾವು ಕೇಳ್ಬೋದು, ಯಾಕೆ ನೀವು ಎಣಿಕೆ ಮಾಡ್ತೀರಿ ಅಂತ. ಯಾಕೆಂದ್ರೆ ಈಗ ತಮಗೆಲ್ಲ ಗೊತ್ತಿದೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತವೆ. ಸೊ ಈಗ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಇರುವಂತ ಸಮಯದಲ್ಲಿ ಅವುಗಳ ನಿಯಂತ್ರಣ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು. ಅದು ಮಾನವೀಯತೆ ಆಧಾರದ ಮೇಲೆ ಕಾರ್ಯಕ್ರಮಗಳು ರೂಪಿಸಬೇಕಾಗ್ತದೆ. ಸೊ ಹಾಗಾಗಿ ಎಷ್ಟು ಬೀದಿ ನಾಯಿಗಳಿದೆ ಅಂತಾನೆ ಗೊತ್ತಿಲ್ಲದಲ್ಲ ಇದ್ದಾಗ ಏನು ಕಾರ್ಯಕ್ರಮ ರೂಪಿಸಬೇಕಾದ್ರೆ ಎಷ್ಟು ಹಣ ಒಂದು ಹೊಂದಾಣಿಕೆ ಮಾಡಬೇಕು, ಅದಕ್ಕೆ ಯೋಜನೆಗಳನ್ನ ಮಾಡಬೇಕಾದ್ರೆ ಏನು ದೊಡ್ಡ ಸ್ಕೇಲ್ ಇದೆ ಅದನ್ನೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಅವುಗಳನ್ನ ಎಣಿಕೆ ಮಾಡ್ತಾ ಇದ್ದೀವಿ. ಬೀದಿ ದನಗಳನ್ನ ಯಾಕೆ ಎಣಿಕೆ ಮಾಡ್ತಾ ಇದ್ದೀವಿ ಅಂದರೆ ಬೀದಿಗಳಲ್ಲಿ ಬಿಟ್ಟು ಗೋಶಾಲೆಗಳು ಅಥವಾ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಅವನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಆ ಒಂದು ಯೋಜನೆಗಳನ್ನ ರೂಪಿಸ್ಲಿಕ್ಕೆ ನಾವೀಗ ಎಷ್ಟು ಪ್ರಮಾಣದಲ್ಲಿ ನಾವು ಅನುದಾನ ಕೊಡಬೇಕಾಗ್ತದೆ ಸರ್ಕಾರ, ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ನಾವು ಎಣಿಕೆ ಮಾಡ್ತಾ ಇದ್ದೀವಿ. ಈಗ ಈ ಪಶುಪಾಲನಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅವರ ಅಧಿಕಾರಿಗಳೇ ಈ ಒಂದು ಜಾನುವಾರು ಗಣತಿಯನ್ನು ಮಾಡ್ತಾರೆ ಅಂತ ಹೇಳಿದ್ರಿ. ಪ್ರತಿಯೊಂದು ಮನೆಗಳಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ 4 ತಿಂಗಳ ಅವಧಿಯಲ್ಲಿ? ಈಗ ಉತ್ತರ ಕನ್ನಡ ನಾವು ಜಿಲ್ಲೆಯಲ್ಲಿ ಹೆಚ್ಚು ಗ್ರಾಮೀಣ ಪ್ರದೇಶ ಇರುವಂತಹ ಒಂದು ಪ್ರದೇಶ ಇದು, ಪ್ರತಿ ಮನೆಗಳಿಗೂ ಕೂಡ ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಸಾಧ್ಯವಾಗ್ತದೆ ಅಥವಾ ಇನ್ನಿತರ ಒಂದು ಪ್ರೋತ್ಸಾಹ ಕೂಡ ಬೇಕಾಗ್ತದೆ? ಇದು ಮಾಡಲೇಬೇಕು, ಇದು ಇದರಾಗೆ ಆಲ್ಟರ್ನೇಟ್ ಇಲ್ಲ ನಮಗೆ, ಅಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ಲ, ಎಲ್ಲ ಕೂತ್ಕೊಂಡು ಏನೋ ಬರ್ಕೊಂಡ್ ಬರೋದಕ್ಕಂತೂ ಆಗೋದಿಲ್ಲ. ಸರಿ, ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು, ಈಗ ಯಾಕೆ ಆಗುತ್ತೆ ಅಂತ ಹೇಳ್ತೀನಿ ಅಂದ್ರೆ, ನಾವು ಪ್ರತಿ ಮನೆಗೂ ಕಾಲುಬಾಯಿ ಜ್ವರ ಲಸಿಕೆ ಹಾಕ್ತಾ ಇದೀವಿ. ಮೊದಲು ಹಿಂದೆ ಎಲ್ಲ ಏನ್ ಮಾಡ್ತಿತ್ತು, ಊರ್ ಮುಂದೆ ಇಡ್ಕೊಂಬನಿ ಅಂತ ಹೇಳ್ತಿದ್ರು, ಅಲ್ಲೇ ಹಾಕ್ತಾ ಇದ್ದು ಲಸಿಕೆಗಳನ್ನ ಜಾನುವಾರುಗಳನ್ನ. ಈಗ ಇಲ್ಲ, ಆ ರೀತಿ ಇಲ್ಲ, ಸಿಸ್ಟಮ್ ಇಲ್ಲ. ಈಗ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೇಲಿ ಇರ್ತಕ್ಕಂಥ ಜಾನುವಾರುಗಳನ್ನ ಅವ್ರ ಮನೆ ಕೊಟ್ಟಿಗೆ ಒಳಗಡೆನೆ ಹಾಕ್ಬೇಕು. ಈ ತರ ಒಂದು ಸಿಸ್ಟಮ್ ಆಗಿದೆ. ಈಗ ಸುಮಾರು ಒಂದು 15 ವರ್ಷದಿಂದ ನಮ್ಮ ಸಿಬ್ಬಂದಿಗಳಿಗೆ ಯಾವ ಮನೆ ಎಲ್ಲಿದೆ ಎಲ್ಲನೂ ಗೊತ್ತಿದೆ. ಸೊ ಹಾಗಾಗಿ ಆಗುತ್ತೆ, ಏನ್ ತೊಂದರೆ ಇಲ್ಲ. ಇನ್ನಿತರ ಸಂಘ ಸಂಸ್ಥೆಗಳ ಒಂದು ಸಹಯೋಗವನ್ನು ನೀವು ಪಡ್ಕೊಳ್ತೀರಾ ಹೇಗೆ? ಈಗ ಹಾಲು ಉತ್ಪಾದಕರ ಡೈರಿಗಳು ಇರ್ತವೆ, ಇಂಥವು ಕೆಲವರು ಅಲ್ಲಿ ಆಕ್ಟಿವ್ ಇರ್ತಕ್ಕಂಥವ್ರನ್ನು ಕೂಡ ನಾವು ಗಣತಿದಾರನ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಪಶುಪಾಲನೆ ಇಲಾಖೆ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಅಥವಾ ಕೆಲಸಗಾರರನ್ನು ನಾವು ತಗೊಂತೀವಿ ಅಂತ. ಪಶುಸಖಿಯವರಿಗೆ ನಾವು ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದೀವಿ. ಸ್ವಲ್ಪ ಇದರ ಬಗ್ಗೆ ಹೇಳಿ, ಪಶುಸಖಿಯರು ಅಂದ್ರೆ ಯಾರು, ಅವರಿಗೆ ಏನೇನು ಅವರ ಜವಾಬ್ದಾರಿಗಳು? ಇತ್ತೀಚಿನ ದಿನಗಳಲ್ಲಿ ಈಗ ರಾಷ್ಟ್ರೀಯ ಜೀವನ ನಿರ್ವಹಣೆ ಸಂಸ್ಥೆ ಅಂತ, ಲೈಫ್ ಸ್ಟಾಕ್ ಮಿಷನ್ ಅಂತ, ನ್ಯಾಷನಲ್ ರೂರಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಇಡಿ ಭಾರತ ಸರ್ಕಾರದ ಮುಖಾಂತರ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬರು ಮಹಿಳೆಯರನ್ನ, ಮಹಿಳೆ ಕನಿಷ್ಠ SSLC ಪಾಸ್ ಆಗಿ ಓದು ಬರಲಿಕ್ಕೆ ಬರ್ತಕ್ಕಂಥ ಮಹಿಳೆಯರನ್ನ ಅಪಾಯಿಂಟ್ ಮಾಡ್ಕೊಂತ ಇದ್ದಾರೆ. ಅವರಿಗೆ ತರಬೇತಿ ಕೊಡ್ತೀವಿ ನಾವು. ಅವರಿಗೆ ಸುಮಾರು 42 ದಿನಗಳ ಕಾಲ ಪಶುಪಾಲನಾ ಇಲಾಖೆ ವಿವಿಧ ಚಟುವಟಿಕೆಗಳು ಅವರಿಗೆ ಎಲ್ಲವನ್ನೂ ಕಲಿಸ್ತೀವಿ. ಚಿಕಿತ್ಸೆ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಚಟುವಟಿಕೆಗಳನ್ನ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ. ಯಾವ ರೀತಿ ಮಾಹಿತಿ ಕೊಡ್ತೀವಿ ನಾವು ಇಲಾಖೆ ವತಿಯಿಂದ ಅಂದರೆ, ಅವರು ರೈತರ ಜೊತೆ ಒಡನಾಟ ಜಾಸ್ತಿ ಇರ್ತದೆ ಸ್ಥಳೀಯವಾಗಿ. ಅವ್ರ ಮನೆಗಳಲ್ಲಿ ಉದಾಹರಣೆಗೆ ಯಾವ್ದೋ ಒಂದು ಕೋಳಿ ಇದೆ ಅಂತ ಹೇಳಿದ್ರೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಿದ್ರೆ ಅದರಿಂದ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈಗ ಹಸು ಸಾಕ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸ್ವಲ್ಪ ವೈಜ್ಞಾನಿಕವಾಗಿ ಟಚ್ ಕೊಟ್ರೆ, ಸಾಕಾಣಿಕೆ ಪದ್ಧತಿಗಳನ್ನ ಹೇಳ್ಕೊಟ್ರೆ ಅವ್ರಿಗೆ ಸ್ವಲ್ಪ ಇನ್ಕಮ್ ಜನರೇಷನ್ ಜಾಸ್ತಿ ಆಗುತ್ತೆ. ಸೊ ಈ ತರ ಮಾಹಿತಿಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ ನಾವು. ಅವರು ಆಯಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಓಡಾಡ್ತಾ ಇರ್ತಾರೆ, ಆಗ ಪಂಚಾಯತಿ ಮಟ್ಟದಲ್ಲೇ ಇರ್ತಾರೆ ಅವ್ರು, ಪಂಚಾಯತಿ ವ್ಯಾಪ್ತಿ ಫುಲ್ ಅವ್ರಿಗೆ ಇದಿರ್ತದೆ. ಜೊತೆಗೆ ನಮ್ಮ ಸಿಬ್ಬಂದಿ ಇರ್ತಾರೆ, ನಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿ ಕೂಡ ಇರ್ತಾರೆ. ಅವರಿಬ್ಬರು ಸಹಕಾರದೊಂದಿಗೆ ನಮಗೆ ಸ್ಥಳೀಯವಾಗಿ ರೈತರನ್ನು ಬೇಗ ಮುಟ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಅದರಲ್ಲಿ ಯಾರು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಸಕ್ತಿ ಇದ್ದಾರೆ, ಎಲ್ಲರನ್ನೂ ತಗೊಳೋದಿಲ್ಲ, ಯಾರು ಆಸಕ್ತಿ ಇದ್ದಾರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವ್ರನ್ನ ಮಾತ್ರ ತಗೊಂಡಿದ್ದೀವಿ. ಯಾರೇ ಇದನ್ನ ಮಾಡಿದ್ರು ಇದಕ್ಕೊಂದು ಸರ್ಕಾರದಿಂದಾನೆ, ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹಧನ ಬರುತ್ತೆ. ನೇರವಾಗಿ ಅವರು ಎಷ್ಟು ಮನೆಗಳು ಇಂಡಿವಿಜುವಲ್ ಆಗಿ, ನಾವಿಲ್ಲಿ ಎಲ್ಲ ಟೆಕ್ನಾಲಜಿ ಬೇಸ್ಡ್ ಇದೆ ಈ ಸರಿ. ಸೊ ಯಾರೇನು ಒಂದು ಮನೆ ಮಾಡಿದ್ರೆ ಅವ್ರಿಗೆ ಏನು ಬರಬೇಕು ಪ್ರೋತ್ಸಾಹಧನ, ಆ ಪ್ರೋತ್ಸಾಹಧನ ಅವ್ರು ನೇರವಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಹಾಗಾಗಿ ಅವ್ರು ಏನು ಕೆಲಸ ಮಾಡ್ತಾರೆ ಅದಕ್ಕೆ ತಕ್ಕಂತ ಪ್ರೋತ್ಸಾಹನ ಅವ್ರಿಗೆ ಹೋಗುತ್ತೆ. ಈಗ ಕೆಲವೊಂದು ಮನೆಗಳಲ್ಲಿ 1-2 ಜಾನುವಾರು ಮನೆಯ ಮಟ್ಟಿಗೆ ಸಾಕುವಂತವರು ಇರಬಹುದು, ಕೆಲವರು ಅದನ್ನು ವೈಜ್ಞಾನಿಕವಾಗಿ ಅಥವಾ ಹೆಚ್ಚು ವ್ಯವಸ್ಥಿತವಾಗಿ ಮಾಡುವಂತವರು ಇರಬಹುದು, 1,000 ಕೋಳಿ ಸಾಕಣೆ ಮಾಡುವಂತವರು ಅಥವಾ ಒಂದು ಡೈರಿಯನ್ನ ಮಾಡುವಂತವರು, ಇದರ ಗಣತಿ ಎಲ್ಲ ಹೇಗೆ? ಸರ್, ಈಗ ನಾವಿಲ್ಲಿ ಗಣತಿ ಮಾಡಬೇಕಾದ್ರೆ ಕುಟುಂಬ ಅಂತ ಹೇಳ್ತೀವಿ. ಆಮೇಲೆ ಈ ಗಣತಿಯಲ್ಲಿ ವಿಶೇಷವಾಗಿ ಅಲೆಮಾರಿ ಕುಟುಂಬಗಳನ್ನು ಕೂಡ ನಾವು ಕೌಂಟ್ ಮಾಡ್ತಾ ಇದೀವಿ. ಅಲೆಮಾರಿ ಕುಟುಂಬ ಅಂದ್ರೆ ನಮ್ಮ ಉತ್ತರ ಕನ್ನಡದ ಹಳಿಯಾಳ ಮತ್ತು ಧಾರವಾಡ ಬೆಳಗಾಮ್ ಈ ಭಾಗದಲ್ಲಿ ಕುರಿಗಳಿರ್ತದೆ ಅವರ ರೈತರ, ಅವ್ರನ್ನ ವಲಸೆ ಕುರಿಗಾರರು ಅಂತ ಹೇಳ್ತೀವಿ. ಅಂದ್ರೆ ಅವರು 1 ತಿಂಗಳಿಗಿಂತ ಹೆಚ್ಚು ಆ ಊರು ಬಿಟ್ಟು ಆಚೆ ಇದ್ರೆ, ಕನಿಷ್ಠ 1 ತಿಂಗಳು ಊರು ಬಿಟ್ಟು ಆಚೆ ಇರಬೇಕು ಅಂದ್ರೆ ಕುರಿಗಳು ಮೇಯಿಸ್ಕೊಂಡು ಹೋಗ್ತಾರೆ. ನೀವು ಹಿಂದೆ ಎಲ್ಲ ನೋಡಿದ್ದೀರಿ, ಎಲ್ಲ ಕಡೆ ಇದಾರೆ. ಈ ಕಡೆ ನಮ್ಮ ಸಿದ್ದಾಪುರ ಭಾಗಕ್ಕೆಲ್ಲ ಬರ್ತಾರೆ, ಅವರು ಮಂದೆ ಕುರಿಯವರು ಅಂತ ಹೇಳ್ತಾರೆ. ಅವ್ರನ್ನ ತಗೊಂಬಂದು ಅಲ್ಲಿ ಗೊಬ್ಬರಕ್ಕೋಸ್ಕರ ಅದನ್ನ ಕ್ಯಾಂಪ್ ಮಾಡಿಸ್ತಾರೆ, ಅದು ಗಂಜಲ ಮತ್ತು ಗೊಬ್ಬರ ಹಾಕಿದ್ಮೇಲೆ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಸೊ ಈ ಒಂದು ಸಿಸ್ಟಮ್ ಮೇಲೆ ಇರ್ತಕ್ಕಂಥ ಅಲೆಮಾರಿ ಕುಟುಂಬಗಳು ಅಂತ ಹೇಳ್ತೀವಿ, ವಲಸೆಗಾರ ಕುರಿಗಾರರು ಅಂತ. ಅಂತ ಕುಟುಂಬಗಳ ಇದನ್ನು ಕೂಡ ನಾವು ಕೌಂಟ್ ಮಾಡ್ತೀವಿ. ಉದಾಹರಣೆಗೆ ತಾವು ಕೇಳ್ಬೋದು, ಹಾಗಾದ್ರೆ ಎಲ್ಲಿ ಕೌಂಟ್ ಮಾಡ್ತೀರಿ ಅಂತ. ನಾವು ಈಗ ಉದಾಹರಣೆಗೆ ಅವ್ರು ನಿಪ್ಪಾಣಿಯಿಂದ ಬಂದಿರ್ತಾರೆ, ನಿಪ್ಪಾಣಿಯಿಂದ ಬಂದು ನಮ್ಮಲ್ಲಿ ಸಿದ್ದಾಪುರ ತಾಲೂಕಲ್ಲಿ ಇರ್ತಾರೆ ಅವರು. ಸೊ ನಾವು ಎಂಟ್ರಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಅವ್ರ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳ್ತೀವಿ. ಕೇಳಿದಾಗ ಅವ್ರು ಯಾವ ಊರು ಎಂಟ್ರಿ ಇರುತ್ತೆ ಆ ಊರು ಆ ತಾಲೂಕ್ನೇ ಎಂಟ್ರಿ ಆಗ್ತೀವಿ ಆಪಲ್ಲಿ, ಕೌಂಟ್ ಡೈರೆಕ್ಟ್ ಅಲ್ಲೋಟ ಆಗ್ಬಿಡುತ್ತೆ, ನಿಪ್ಪಾಣಿ ತಾಲೂಕಿಗೆ ಸೇರುತ್ತದೆ. ನಾವು ಕೌಂಟ್ ಮಾಡಿದ್ರು ಕೂಡ ನಿಪ್ಪಾಣಿ ತಾಲೂಕಲ್ಲೇ ಸೆನ್ಸಸ್ ಅಲ್ಲಿ ಎಂಟ್ರಿ ಆಗುತ್ತೆ, ನಮ್ಮಲ್ಲಿ ಬರೋದಿಲ್ಲ ಅದು. ಸೊ ಅಂದ್ರೆ ಅಷ್ಟು ನಿಖರವಾಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಕೋಳಿ ಸಾಕಾಣಿಕೆ ಪ್ರತಿ ಫಾರಂ ಅನ್ನ, ಈಗ ನಾವು 1,000 ಮೇಲ್ಪಟ್ಟ ಕೋಳಿ ಯಾರು ಸಾಕಿದ್ದಾರೆ ಅದನ್ನ ಫಾರಂ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಫಾರಂ ಲೆಕ್ಕದಲ್ಲೇ ತಗೊಂತೀವಿ, ಮಾಂಸದ ಕೋಳಿ ಅಥವಾ ಲೇಯರ್ ಕೋಳಿ ಅಂತ ಹೇಳ್ಬಿಟ್ಟು ಆ ಲೆಕ್ಕದಲ್ಲೇ ಅದನ್ನ ಕೌಂಟ್ ಮಾಡ್ತೀವಿ. ಅದನ್ನ ಆಮೇಲೆ ಮಾಂಸದ ಅಂಗಡಿಗಳಲ್ಲಿಯೂ ಕೂಡ ಸಾಕಷ್ಟು ಇಂತಹ ಪ್ರಾಣಿಗಳಿರ್ತವೆ. ಅವುಗಳ ಸಂಖ್ಯೆ ಸಂಖ್ಯೆ ಅಂದ್ರೆ ನಾವು ಅವತ್ತು ಸೆನ್ಸಸ್ ಮಾಡೋ ಟೈಮ್ ಎಷ್ಟಿತ್ತು ಅದನ್ನು ತಗೊಂತೀವಿ. ಈಗ ಒಂದು ಕೋಳಿ ಅಂಗಡಿಯಲ್ಲಿ ಒಂದು 120 ಕೋಳಿ ಸಾಕೊಂಡಿರ್ತಾರೆ, ನಾವು ಹೋದಾಗ 120 ಕೋಳಿ ಇದೆ ಅಂದ್ರೆ 120 ಕೋಳಿ ಇದೆ ಅಲ್ಲಿ ಅಂತ ತಗೊಂತೀವಿ. ವಿವಿಧ ಸಂಸ್ಥೆಗಳಲ್ಲಿ ಕೂಡ ಇಂತಹ ಜಾನುವಾರುಗಳು, ಈಗ ಗೋಶಾಲೆಗಳಲ್ಲಿ, ದೇವಸ್ಥಾನದ ಗೋಶಾಲೆಗಳಿದೆ, ಸರ್ಕಾರಿ ಗೋಶಾಲೆಗಳಿದೆ, ವೈಯಕ್ತಿಕ ಗೋಶಾಲೆಗಳನ್ನ ಸಾಕೊಂಡಿದ್ದಾರೆ ಮಾಡಿದ್ದಾರೆ ಕೆಲವರು. ಅಂತವನ್ನ ಸರ್ ಗೋಶಾಲೆ ಹೆಸರಲ್ಲೇ ನಾವು ಕೌಂಟ್ ಮಾಡ್ತೀವಿ. ಈಗ 2024-25 ಈ ಗಣತಿ ನಡೀತಾ ಇರುವಂತಹ 2020 ಒಂದು ಚಿತ್ರಣ ಹೇಗಿದೆ? 19 ನಮ್ಮಲ್ಲಿ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 336,300 ದನಗಳಿದ್ದು, 73,993 ಎಮ್ಮೆಗಳಿತ್ತು, 8,500 ಕುರಿಗಳು, 10,650 ಮೇಕೆಗಳು, 1,193 ಹಂದಿಗಳು, ನಾಯಿಗಳ ಸಂಖ್ಯೆ 75,151. ಅಂದ್ರೆ ಇದು ಸಾಕು ನಾಯಿಗಳನ್ನು ಮಾತ್ರ ಕೌಂಟ್ ಮಾಡಿತ್ತು ಲಾಸ್ಟ್ ಟೈಮ್. ಮೊಲಗಳು 1,405, ಕುದುರೆಗಳು 20, ಕೋಳಿಗಳು 556,712 ಕೋಳಿಗಳು ಇತ್ತು ಅಂತೇಳಿ ನಮ್ಮ ಅಂಕಿಅಂಶಗಳ ಪ್ರಕಾರ ದಾಖಲಾಗಿದೆ. ಇದನ್ನ ಈ ವರ್ಷಕ್ಕೆ ಮಾಡಿರ್ತಕ್ಕಂಥ ಸೆನ್ಸಸ್ ಅಲ್ಲಿ ನಾವು ಕಂಪ್ಯಾರಿಸನ್ ಕೊಡಬೇಕಾಗ್ತದೆ, ಯಾಕೆ ಕಮ್ಮಿ ಆಯಿತು, ಜಾಸ್ತಿ ಏನಾಯ್ತು ಅನ್ನೋದಕ್ಕೆ ನನಗೆ ಆನ್ಸರ್ ಮಾಡಬೇಕು. ಜಿಲ್ಲೆಯ ವ್ಯಾಪ್ತಿಯ ಬಗ್ಗೆ ಸ್ವಲ್ಪ ಹೇಳಿ. ಜಿಲ್ಲೆಯಲ್ಲಿ ನಮ್ದು 12 ತಾಲೂಕುಗಳಿದೆ. 12 ತಾಲೂಕುಗಳಲ್ಲಿ ನಾವು ಒಟ್ಟು 1,249 ಗ್ರಾಮಗಳಿದ್ದಾವೆ. ಹಾಗೂ ನಾವು ಇದನ್ನ 2 ಗ್ರಾಮ ಮಟ್ಟದಲ್ಲಿ ಸೆನ್ಸಸ್ ಅನ್ನು ಮಾಡ್ತೀವಿ ಸರ್. ಒಂದು ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಅಂತೇಳಿ. ನಗರ ಭಾಗಗಳಲ್ಲಿ ನಮಗೆ ಪ್ರಾಣಿಗಳ ಸಂಖ್ಯೆ ಬಹಳ ಕಡಿಮೆ ಇರ್ತವೆ, ಬಟ್ ಮನೆಗಳ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇರ್ತವೆ. ನಾವು ಇದನ್ನು ಕುಟುಂಬಗಳ ಆಧಾರದ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಒಟ್ಟು 1,249 ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ನಮ್ಮ ಅಂಕಿಅಂಶದ ಪ್ರಕಾರ 295,480 ಕುಟುಂಬಗಳಿದ್ದಾವೆ. ಅದನ್ನು ಎಣಿಕೆ ಮಾಡಲಿಕ್ಕೆ 104 ಜನ ಎಣಿಕೆದಾರರನ್ನ, 22 ಜನ ಮೇಲ್ವಿಚಾರಕರನ್ನ ಮಾಡಿದ್ದೇವೆ. ಅದೇ ರೀತಿ ನಗರಗಳಲ್ಲಿ 13 ನಗರ ವ್ಯಾಪ್ತಿ ಪ್ರದೇಶಗಳಿದ್ದಾವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲಿ 298 ವಾರ್ಡ್ಗಳಿದ್ದಾವೆ. ಅದರ ಪ್ರಕಾರ 108,389 ಕುಟುಂಬಗಳಿದ್ದಾವೆ. 27 ಜನ ಎಣಿಕೆದಾರನ ಇಟ್ಕೊಂಡಿದ್ದೀವಿ, 3 ಜನ ಸೂಪರ್ವೈಸರ್ಸ್ ಇರ್ತಾರೆ. ಒಟ್ಟು ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಭಾಗ ಸೇರಿ 1,547 ಗ್ರಾಮಗಳಿದ್ದಾವೆ ಅಥವಾ ಬ್ಲಾಕ್ಗಳಿದ್ದಾವೆ ಅಂತ ಹೇಳ್ತೇವೆ. 403,869 ಮನೆಗಳ ಸಂಖ್ಯೆ ಇದೆ. ಒಟ್ಟು 131 ಗಣತಿದಾರರಿದ್ದಾರೆ ಹಾಗೂ 25 ಜನ ಮೇಲ್ವಿಚಾರಕರನ್ನು ನಾವು ನೇಮಕ ಮಾಡಿಕೊಂಡಿದ್ದೀವಿ. ಫೆಬ್ರವರಿ 28 ಈ ಜಾನುವಾರು ಗಣತಿ ಮುಂದುವರಿಯೋದಕ್ಕೆ ಇದೆ. ಜನರ ಒಂದು ಸಹಕಾರ ಸಹಭಾಗಿತ್ವವನ್ನು ನೀವು ಯಾವ ರೀತಿ ನಿರೀಕ್ಷೆ ಮಾಡ್ತೀರಿ? ಈ ನಮ್ಮ ಇಲಾಖೆಗೆ ಒಂದು ಅಡ್ವಾಂಟೇಜ್ ಇದೆ ಸರ್ ಇದು, ಯಾಕೆ ಅಂದ್ರೆ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಸರಿ, ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಜಾನುವಾರುಗಳಿರ್ತಕ್ಕಂಥ ಪ್ರಾಣಿಗಳಿರ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ. ನಾವು ಅವ್ರ ಕಷ್ಟಕ್ಕೆ ಸ್ಪಂದಿಸೋದ್ರಿಂದ ನಾವೇನು ಕೇಳಿದ್ರು ಇಲ್ಲ ಅನ್ನೋದಿಲ್ಲ, ಮಾಹಿತಿ ಕೊಡ್ತಾರೆ. ಇದುವರೆಗೂ ನಮ್ಗೆ ಯಾವ್ದು ರಿಜೆಕ್ಟ್ ಮಾಡಿರತಕ್ಕಂಥ ಮಾಹಿತಿ ಎಲ್ಲೂ ಬಂದಿಲ್ಲ. ಅಲ್ಲ, ಅವರ ಪಾಲ್ಗೊಳ್ಳುವಿಕೆ ಈಗ ಅವರು ಏನಾದ್ರು ಯಾವ ರೀತಿ ಆದ್ರೆ ಸಹಕಾರ ಕೊಡ್ಬೋದಾ? ಅವರ ಮನೆಯ ಮಾಹಿತಿ ಅಲ್ಲದೆ ಬೇರೆ ರೀತಿ ಯಾವ ರೀತಿ ಸಹಕಾರ, ಬೇರೆಯವ್ರ ಮಾಹಿತಿ ಅವ್ರು ಕರೆಕ್ಟ್ ಆಗಿ ಕೊಡ್ತಾರೆ ಅಂತ ಆಗೋದಿಲ್ಲ ಸರ್. ನಾವು ಅವ್ರವ್ರ ಮನೆ ಮಾಹಿತಿನೇ ತಗೊಂತೀವಿ, ಅವಾಗಲೇ ಮಾತ್ರ ನಮ್ಗೆ ನಿಖರವಾದಂತಹ ಮಾಹಿತಿ ಬರ್ತದೆ. ಅವ್ರ ಸಹಕಾರ ಅಂದ್ರೆ ಎಲ್ಲಾನು ಹೋಗ್ಲಿಕ್ಕೆ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಇನ್ನೊಂದು ಮನೆ ತೋರಿಸ್ತಾರೆ, ಅಂತವಾಗ ಬರ್ತಾರೆ ಸರ್. ಏನ್ ತೊಂದ್ರೆ ಇಲ್ಲ, ಅಂತದೆಲ್ಲ ಏನ್ ತೊಂದ್ರೆ. ಸಾಮಾನ್ಯವಾಗಿ ಪ್ರತಿ ಮನೆಯೂ ಗೊತ್ತಿದೆ ಸರ್ ನಮ್ಮ ಇಲಾಖೆ ಸಿಬ್ಬಂದಿಗೆ, ಹಾಗಾಗಿ ಏನ್ ತೊಂದರೆ ಇಲ್ಲ, ಇನ್ನು ಆಗುತ್ತೆ. ಬಟ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಟೈಮಲ್ಲಿ ಮುಗಿಸ್ಲಿಕ್ಕೆ ನಾವು ಸ್ವಲ್ಪ ಪ್ರೆಷರ್ ಹಾಕಿದೀವಿ. ಹೆಚ್ಚುವರಿಯಾಗಿ ನಾವು ಎಣಿಕೆದಾರನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಗಣತಿದಾರನ್ನ, ಅದಕ್ಕೆ ನಾವು ಪಶುಸಖಿಯವ್ರನ್ನ ಮತ್ತೆ ಆಸಕ್ತಿ ಇರೋರನ್ನೆಲ್ಲ ತಗೊಂತಾ ಇದ್ದೀವಿ. ಅವರಿಗೇನಾದ್ರು ನಿರ್ದೇಶ ತರಬೇತಿ ಇರ್ತದೆ? ಈ ಗಣತಿಗೆ ಸಂಬಂಧಪಟ್ಟಂಗೆ ನಾವು 4 ಸುತ್ತಿನ ತರಬೇತಿ ಮಾಡಿದೀವಿ, ನಾವು ಪ್ರಾಕ್ಟಿಕಲ್ ತರಬೇತಿ ಮಾಡಿದೀವಿ. ಈ ಆಪ್ ನ ರಿಲೀಸ್ ಮಾಡಿದ್ಮೇಲೆ ಒಂದು ಸಣ್ಣ ಗ್ರಾಮಗಳನ್ನ, 10-15 ಮನೆ ಇರ್ತಕ್ಕಂಥ ಗ್ರಾಮಗಳೆಲ್ಲ ಇದಾವೆ, ಅದರದ್ದು ಮಾಹಿತಿ ಸಂಗ್ರಹಣೆ ಮಾಡ್ಕೊಂಡು ಬಂದು ನಮ್ಮ ಮುಂದೆ ಎಂಟ್ರಿ ಮಾಡ್ಬೇಕು ಅವರು. ಯಾಕೆಂದ್ರೆ ತೊಂದರೆ ಇಲ್ಲ ಎಂಟ್ರಿ ಮಾಡೋದ್ರಿಂದ, ಯಾಕಂದ್ರೆ ನಮ್ಮ ಡಿಸ್ಟಿಕ್ ಲೆವೆಲಿಂದ ರಿಜೆಕ್ಟ್ ಮಾಡ್ತೀವಿ ನಾವು ಸರಿಗಿಲ್ಲ ಅಂತ ಹೇಳಿದ್ರೆ. ಸೊ ಅವ್ರಿಗೆ ಟ್ರಯಲ್ಗೆ ರನ್ ಮಾಡಿಸ್ತೀವಿ ನಾವು. ಸೊ ಪಕ್ಕ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಅವ್ರಿಗೆ ರೂಢಿ ಆಯಿತು ಅಂತ ಹೇಳಿದ್ಮೇಲೆ ಮತ್ತೆ ಫರ್ದರ್ ವಿಲ್ ಗಿವ್ ಇಟ್. ಆಮೇಲೆ ಈಗ ಬಹುಮಾಧ್ಯಮ ಒಂದು ಮಾಹಿತಿಯನ್ನು ನೀಡುವ ಬಗ್ಗೆ ಯಾವ ರೀತಿ ಒಂದು ಕಾರ್ಯಕ್ರಮ ಕೈಗೊಂಡಿದ್ದೀರಿ? ನಾವು ಈಗ ಪತ್ರಿಕಾ ಪ್ರಕಟಣೆಗಳು ಮಾಡಿದ್ದೇವೆ. ಆ ನಂತರ ಶಾಲಾ ಕಾಲೇಜುಗಳಲ್ಲೂ ಮಾಹಿತಿ ಕೊಟ್ಟಿದ್ದೇವೆ. ಈ ಒಂದು ಪತ್ರಿಕಾ ಪ್ರಕಟಣೆ, ಆಮೇಲೆ ಲೋಕಲ್ ಆಗಿ ಬ್ಯಾನರ್ಗಳು, ಪೋಸ್ಟರ್ಗಳನ್ನೆಲ್ಲ ಹಂಚಿದ್ದೀವಿ. ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಪೋಸ್ಟರ್ ಹಾಕಿದ್ದೀವಿ. ಗ್ರಾಮ ಪಂಚಾಯತ್ಗಳಲ್ಲಿ, ಗ್ರಾಮ ಪಂಚಾಯತ್ಗಳು ಪೋಸ್ಟರ್ ಹಾಕಿದ್ದೀವಿ, ತಾಲೂಕು ಪಂಚಾಯತ್ಗಳಲ್ಲಿ ಪೋಸ್ಟರ್ಸ್ ಕೊಟ್ಟಿದ್ದೀವಿ. ಆಮೇಲೆ ಅಲ್ಲಿರ್ತಕ್ಕಂಥ ಮೆಂಬರ್ಗಳಿಗೆ ಮತ್ತೆ ಸಭೆಗಳಲ್ಲಿ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲ ಕಡೆ ಸಹಕಾರ ಇದೆ, ಏನು ತೊಂದರೆ ಇಲ್ಲ. ಬಹಳ ಸಂತೋಷ ಡಾಕ್ಟರ್ ಮೋಹನ್ ಕುಮಾರ್ ಅವರೇ. ಜಾನುವಾರು ಗಣತಿ ದೇಶಾದ್ಯಂತ ನಡೀತಾ ಇದೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಯಾವ ರೀತಿ ಪ್ರಗತಿಯನ್ನ ಕಾಣ್ತಾ ಇದ್ರಿ, ಜನರ ಒಂದು ಸಹಕಾರವನ್ನ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ರಿ, ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. 21ನೇ ಜಾನುವಾರ ಗಣತಿ ಈ ಕುರಿತು ಕಾರವಾರದ ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಕೆ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೃಷಿ ಮಾಹಿತಿ. ಒಂದೇ ಗಿಡದಿಂದ ಎರಡು ವಿಶಿಷ್ಟ ಮಸಾಲೆ ಪದಾರ್ಥಗಳನ್ನು ಒದಗಿಸುವಂತಹ ಜಾಯಿಕಾಯಿಯು ಮಿರಿಸ್ಟಿಕೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದೆ. ಇದನ್ನು ವೈಜ್ಞಾನಿಕವಾಗಿ ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಎಂದು ಕರೆಯಲಾಗುತ್ತೆ. ಒಣಗಿರುವಂತಹ ಬೀಜವನ್ನು ಜಾಯಿಕಾಯಿ ಎಂದು ಹಾಗೂ ಆ ಬೀಜದ ಸುತ್ತಲೂ ಇರುವ ತಿರುಳನ್ನು ಜಾಯಿಪತ್ರೆ ಅಥವಾ ಜಾಪತ್ರೆ ಎಂಬ ಈ ಎರಡು ಮಸಾಲೆ ಪದಾರ್ಥಗಳು ಒಂದೇ ಮರದಿಂದ ದೊರಕೋದ್ರಿಂದ ಈ ಬೆಳೆಯು ಲಾಭದಾಯಕವಾಗಿದೆ. ಕೇರಳ, ಕರ್ನಾಟಕ, ತಮಿಳುನಾಡು ಹೀಗೆ ಹಲವು ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಜಾಯಿಕಾಯಿ ಬೆಳೆಯನ್ನು ಬೆಳೆಯಲಾಗುತ್ತಿದ್ದು, ಕರ್ನಾಟಕದ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಜಾಯಿಕಾಯಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಈ ಜಾಯಿಕಾಯಿ ಮತ್ತು ಜಾಪತ್ರೆಯನ್ನ ಸಿಹಿ ಮತ್ತು ಖಾರ ತಿಂಡಿ ತಿನಿಸುಗಳಲ್ಲಿ, ಪಾನೀಯ, ಪಾಯಸ, ಪಲಾವ್ ಮುಂತಾದ ಅಡುಗೆಗಳಲ್ಲಿ ಸಾಂಬಾರು ಪದಾರ್ಥವಾಗಿ, ಸುವಾಸನೆ ನೀಡುವಂತಹ ವಸ್ತುವಾಗಿ ಇದನ್ನು ಬಳಸಲಾಗುತ್ತೆ. ಜಾಯಿಕಾಯಿಯ ಹೊರಸಿಪ್ಪೆಯನ್ನು ಉಪ್ಪಿನಕಾಯಿ ಅಥವಾ ಜೆಲ್ಲಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಹಾಗೆ ಇದರಿಂದ ತಯಾರಿಸಲಾದ ಉತ್ಪನ್ನಗಳನ್ನು ದೀರ್ಘಕಾಲ ಕೆಡದಂತೆ ಸಂಗ್ರಹಿಸಿಡಬಹುದು. ಜಾಯಿಕಾಯಿ ಮತ್ತು ಜಾಪತ್ರೆಯಿಂದ ಬೆಣ್ಣೆ, ಓಲಿಯೋರೆಸಿನ್, ಸುವಾಸನೆ ಭರಿತ ತೈಲವನ್ನು ಕೂಡ ಉತ್ಪಾದಿಸಲಾಗುತ್ತಿದ್ದು, ಇವುಗಳನ್ನು ಸಾಬೂನು, ಶ್ಯಾಂಪೂ, ಸೌಂದರ್ಯ ವರ್ಧಕಗಳು ಹಾಗೆ ಸುಗಂಧ ದ್ರವ್ಯ ಮತ್ತು ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಪ್ರಮುಖ ಪ್ಲಾಂಟೇಷನ್ ಬೆಳೆ. 17,671 ಹೆಕ್ಟೇರ್ ಕ್ಷೇತ್ರವನ್ನು ಈ ಅಡಿಕೆ ಬೆಳೆ ಹೊಂದಿದೆ. ಜಾಯಿಕಾಯಿಯನ್ನು ಸದಾ ನೀರು ಹರಿಯುವ ಅಡಿಕೆ ತೋಟದ ಸುತ್ತಲೂ ಮತ್ತು ಅಡಿಕೆಯೊಡನೆ ಮಿಶ್ರ ಬೆಳೆಯಾಗಿ ಬೆಳೆಯಲು ಒಟ್ಟಾರೆ ಉತ್ಪನ್ನವನ್ನು ಹೆಚ್ಚಿಸಬಹುದು. ಸದ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಜಾಯಿಕಾಯಿ ಬೆಳೆಯ ಕ್ಷೇತ್ರ ಕೇವಲ 116 ಹೆಕ್ಟೇರ್ ಪ್ರದೇಶ. ಇನ್ನೂ ಹೆಚ್ಚಿಸಲು ವಿಫುಲ ಅವಕಾಶವಿದೆ. ಜಾಯಿಕಾಯಿಯು ಉಷ್ಣವಲಯದ ಬೆಳೆ. ಈ ಜಾಯಿಕಾಯಿ ಬೆಳೆಯು ಸಾಮಾನ್ಯವಾಗಿ 30-40 ಅಡಿ ಎತ್ತರ ಬೆಳೆಯುತ್ತೆ. ಫಲವತ್ತಾದ ಜೇಡಿ ಮಿಶ್ರಿತ ಮರಳುಗೋಡು ಅಥವಾ ಜಂಬಿಟ್ಟಿಗೆ ಮಣ್ಣು, ಮಣ್ಣಿನ ರಸಸಾರ 6.5-7.5 ಹಾಗೆ 1,500-3,000 ಮಿಲಿಮೀಟರ್ ಮಳೆಯಾಗುವ ಪ್ರದೇಶ ಮತ್ತು ತೇವಾಂಶಯುಕ್ತ ವಾತಾವರಣ ಈ ಬೆಳೆಗೆ ಅತ್ಯಂತ ಸೂಕ್ತ. ಈ ಜಾಯಿಕಾಯಿ ಬೆಳೆಯಲ್ಲಿ ಕೊಂಕಣ ಸುಗಂಧ, ವಿಶ್ವಶ್ರೀ, ಕೊಂಕಣ ಸ್ವಾದ್, ಕೇರಳಶ್ರೀ ಹೀಗೆ ಹಲವಾರು ತಳಿಗಳಿವೆ. ಸಾಮಾನ್ಯವಾಗಿ ಜಾಯಿಕಾಯಿಯನ್ನು ಬೀಜದಿಂದ ಮತ್ತು ಕಸಿ ವಿಧಾನದಿಂದ ಬೆಳೆಯಬಹುದು. ಬೀಜದಿಂದ ಬೆಳೆಸಿದ ಸಸ್ಯಗಳು ಇಳುವರಿ ನೀಡಲು ವಿಳಂಬವಾಗಬಹುದು ಮತ್ತು ಸಸಿಗಳ ಹಂತದಲ್ಲಿ ಗಂಡು ಮತ್ತು ಹೆಣ್ಣು ಜಾತಿಗಳನ್ನು ಗುರುತಿಸುವುದು ಕಷ್ಟ. ಫಲ ಬಂದ ನಂತರವಷ್ಟೇ ಸ್ಪಷ್ಟವಾಗಿ ತಿಳಿಯೋದಿಕ್ಕೆ ಸಾಧ್ಯ. ಆದ್ದರಿಂದ ಜಾಯಿಕಾಯಿ ಗಿಡವನ್ನು ನಿರ್ಲಿಂಗ ವಿಧಾನದಲ್ಲಿ ಕಸಿ ಪದ್ಧತಿ ಮೂಲಕ ಬೆಳೆಸೋದು ಸೂಕ್ತ. ಇದು ಬಹುಬೇಗ ಫಸಲನ್ನು ಕೊಡುತ್ತೆ, ಜೊತೆಗೆ ಹೆಚ್ಚಿನ ಮತ್ತು ನಿಶ್ಚಿತ ಇಳುವರಿಯನ್ನು ಸಹ ನೀಡುತ್ತೆ. ಬೀಜದಿಂದ ಸಸಿಗಳನ್ನು ವೃದ್ಧಿಪಡಿಸುವುದಕ್ಕಾಗಿ ಪೂರ್ತಿ ಮಾಗಿದ ಹಣ್ಣುಗಳನ್ನು ಆಯ್ದು ತಂದು ಬೀಜದ ಹೊರಗಿನ ಕವಚ ಮತ್ತು ಪತ್ರೆಯನ್ನ ಬೀಜದಿಂದ ಬೇರ್ಪಡಿಸಿ ಬೀಜಗಳನ್ನು ಕೂಡಲೇ ಬರೀ ಮರಳಿನಲ್ಲಿ ಬಿತ್ತನೆ ಮಾಡಬೇಕು. ಸುಮಾರು 30 ದಿನಗಳಲ್ಲಿ ಬೀಜಗಳು ಮೊಳಕೆಯೊಡೆಯಲು ಪ್ರಾರಂಭವಾಗುತ್ತೆ. 90 ದಿನಗಳವರೆಗೆ ಇದು ಮುಂದುವರಿಯುತ್ತೆ. ಸುಮಾರು 6 ತಿಂಗಳ ಬಳಿಕ ಗಿಡಗಳನ್ನು ನರ್ಸರಿ ಮಿಶ್ರಣ ತುಂಬಿದ ಪಾಲಿಥಿನ್ ಚೀಲಗಳಿಗೆ ವರ್ಗಾವಣೆ ಮಾಡಬೇಕು ಮತ್ತು 18-24 ತಿಂಗಳಲ್ಲಿ ಮುಖ್ಯ ಹೊಲದಲ್ಲಿ ನಾಟಿಗೆ ಸಿದ್ಧಗೊಳಿಸಬೇಕು. ಇನ್ನು ನಿರ್ಲಿಂಗ ಪದ್ಧತಿಯಲ್ಲಿ ಗಿಡವನ್ನು ವಾಣಿಜ್ಯವಾಗಿ ಮೃದು ಕಾಂಡ ಕಸಿ ವಿಧಾನದಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. 3 ತಿಂಗಳ ಬೇರು ಗಿಡಗಳ ಮೇಲೆ ಸುಧಾರಿತ ತಳಿಯ ಕಸಿ ಕಡ್ಡಿಗಳನ್ನು ಉಪಯೋಗಿಸಿ ಕಸಿ ಕಟ್ಟಬೇಕಾಗುತ್ತೆ. ಬಳಿಕ 12 ತಿಂಗಳ ಬೆಳವಣಿಗೆ ನಂತರ ಇವುಗಳನ್ನು ನಾಟಿಗೆ ಬಳಸಬೇಕು. ಇನ್ನು ನಾಟಿ ಮಾಡುವುದು. ಅಡಿಕೆ ತೋಟದಲ್ಲಿ ಕಸಿ ಮಾಡಿದ ಜಾಯಿಕಾಯಿ ಗಿಡಗಳಾದರೆ 2 ಅಡಿಕೆ ಮರಗಳ ಸಾಲಿಗೆ 1 2 ಅಡಿಕೆ ಮರಗಳ ನಡುವೆ ನಾಟಿ ಮಾಡಬೇಕಾಗುತ್ತೆ. ಬೀಜದಿಂದ ತಯಾರಾದ ಜಾಯಿಕಾಯಿ ಗಿಡವಾದರೆ ಹೆಚ್ಚಿನ ಕ್ಷೇತ್ರವನ್ನು ಆವರಿಸೋದ್ರಿಂದ 3 ಅಡಿಕೆ ಮರಗಳ ಸಾಲುಗಳಲ್ಲಿ ಪ್ರತಿ 3 ಅಡಿಕೆ ಮರಗಳ ನಂತರ 1 ನಾಟಿಯನ್ನು ಮಾಡಬೇಕು. ನಾಟಿ ಕಾರ್ಯವನ್ನು ನೀರು ನಿಲ್ಲದೇ ಇರುವ ಪ್ರದೇಶವಾದರೆ ಮಳೆಗಾಲದ ಪ್ರಾರಂಭದಲ್ಲಿಯೂ ಮತ್ತು ನೀರು ನಿಲ್ಲುವ ತೋಟವಾದರೆ ಮಳೆ ಪ್ರಮಾಣ ಕಡಿಮೆಯಾದ ನಂತರ ಕೈಗೊಳ್ಳಬೇಕು. ಸಮ ಪ್ರಮಾಣದ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ತುಂಬಿ ಗುಣಿಯ ಮಧ್ಯಭಾಗದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡಿದ ಗಿಡದ ಬುಡಕ್ಕೆ ಸಾವಯವ ಪದಾರ್ಥಗಳಿಂದ ಮುಚ್ಚಿ ಹೊದಿಕೆಯನ್ನು ಮಾಡಬೇಕು. ಪ್ರಾರಂಭಿಕ ಹಂತದಲ್ಲಿ ಅವಶ್ಯಕ ನೆರಳು ಈ ಬೆಳೆಗೆ ಬೇಕಾಗುತ್ತೆ. ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿದಾಗ ಪ್ರತಿ 10 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡ ಇರುವಂತೆ ಗಿಡಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಬೇಕು. ಕಸಿ ಗಿಡಗಳನ್ನು ನಾಟಿ ಮಾಡುವಾಗ ಪ್ರತಿ 20 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡವನ್ನು ನಾಟಿ ಮಾಡಬೇಕು. ಈ ಜಾಯಿಕಾಯಿ ಬೆಳೆಗೆ ಗೊಬ್ಬರವನ್ನು ಕೊಡುವುದಾದರೆ ಕಾಂಪೋಸ್ಟ್ ಮತ್ತು ರಸಗೊಬ್ಬರವನ್ನು ಮುಂಗಾರು ಮಳೆಯ ಪ್ರಾರಂಭಕ್ಕೆ ಮೊದಲು ಗಿಡಗಳಿಗೆ ಒದಗಿಸಬೇಕು. ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ಅರ್ಧ ಪ್ರಮಾಣದ ರಸಗೊಬ್ಬರವನ್ನು ಮೇ ಮತ್ತು ಜೂನ್ ತಿಂಗಳಲ್ಲಿ ಮತ್ತು ಉಳಿದ ಅರ್ಧ ಭಾಗವನ್ನು ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳ ಸಮಯದಲ್ಲಿ ಗಿಡಗಳಿಗೆ ಕೊಡಬೇಕು. ಮಣ್ಣಿನಲ್ಲಿರುವಂತಹ ತೇವಾಂಶ ಮತ್ತು ವಾತಾವರಣವನ್ನು ಅನುಸರಿಸಿ ನೀರನ್ನು ಪೂರೈಸಬೇಕು. ಕೀಟಬಾಧೆಗಳಿಂದ ಈ ಜಾಯಿಕಾಯಿ ಬೆಳೆಯನ್ನು ಸಂರಕ್ಷಣೆ ಮಾಡಬೇಕು. ಪ್ರತಿ ವರ್ಷ ಈ ಕೊಳೆ ರೋಗ, ಶಲ್ಕ ಕೀಟ, ಸೊರಗು ರೋಗ, ಎಲೆ ಚುಕ್ಕೆ ರೋಗ ಹೀಗೆ ಹಲವಾರು ರೋಗಗಳು ಈ ಬೆಳೆಗೆ ದಾಳಿಯನ್ನು ಮಾಡುತ್ತವೆ. ಪ್ರತಿ ವರ್ಷ ಮುಂಗಾರಿಗೆ ಮುಂಚೆ ಒಣಗಿದ ಟೊಂಗೆಗಳನ್ನು ಕತ್ತರಿಸಿ ತೆಗೆದು ನಂತರ 1% ಬೋರ್ಡೋ ದ್ರಾವಣ ಮತ್ತು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ. 2 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು ಅಥವಾ ಬುಡಕ್ಕೆ ಸುರಿಯೋದ್ರಿಂದನೂ ಕೂಡ ಈ ಸೊರಗು ರೋಗವನ್ನ ಹತೋಟಿಗೆ ತರಬಹುದು. ಇನ್ನು 2.5 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2 ಗ್ರಾಂ ಕ್ಲೋರೋಥಲೋನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 8-10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸುವುದರಿಂದನೂ ಕೂಡ ಹಲವಾರು ರೋಗಬಾಧೆಯನ್ನು ಹತೋಟಿಗೆ ತರಬಹುದು. ಇನ್ನು ಬೀಜದ ಸಸಿಯಿಂದ ಅಭಿವೃದ್ಧಿಪಡಿಸಿದ ತೋಟಗಳಲ್ಲಿ ನಾಟಿ ಮಾಡಿದಂತಹ ಈ ಜಾಯಿಕಾಯಿ ಬೆಳೆ 7-8 ವರ್ಷಗಳಲ್ಲಿ ಫಸಲು ಪ್ರಾರಂಭಿಸಿ 10-12 ವರ್ಷಗಳ ನಂತರ ಹೆಚ್ಚಿನ ಇಳುವರಿಯನ್ನು ನೀಡುತ್ತೆ. ವರ್ಷದ ಎಲ್ಲಾ ಸಮಯದಲ್ಲಿ ಜಾಯಿಕಾಯಿ ಸಿಗಬಹುದಾದರೂ ಜೂನ್ನಿಂದ ಆಗಸ್ಟ್ ತಿಂಗಳ ಅವಧಿ ಮುಖ್ಯ ಕೊಯ್ಲಿನ ಸಮಯ. ಕಾಯಿ ಹಣ್ಣಾಗಲು 6 ತಿಂಗಳು ಅವಧಿ ಹಿಡಿಯುತ್ತೆ. ಪೂರ್ತಿಯಾಗಿ ಮಾಗಿ ಒಡೆದು ತೆರೆದುಕೊಂಡ ಹಣ್ಣುಗಳನ್ನು ಮಾತ್ರ ಕೊಯ್ಲು ಮಾಡಬೇಕು. ಹಣ್ಣನ್ನು ಸುಲಿದು ಕೆಂಪು ಬಣ್ಣದ ರೆಕ್ಕೆಯಂತಿರುವ ಪತ್ರೆಗಳನ್ನು ಬೇರ್ಪಡಿಸಿ ಚಪ್ಪಟೆಯಾಗಿಸಿ ಬಿಸಿಲಿನಲ್ಲಿ 10-15 ದಿನ ಒಣಗಿಸಬೇಕು. ಜಾಯಿಕಾಯಿ ಬೀಜವನ್ನ 4-8 ದಿನ ಒಣಗಿಸಬೇಕಾಗತ್ತೆ. ಸುಮಾರು 15 ವರ್ಷದ ಗಿಡವೊಂದರಿಂದ ಸುಮಾರು 1,000 ಕಾಯಿಗಳನ್ನು ಪಡೆಯಬಹುದು. 1 ಎಕರೆಗೆ ಸುಮಾರು 280 ಕಿಲೋಗ್ರಾಂ ಜಾಯಿಕಾಯಿ ಬೀಜ ಮತ್ತು 40 ಕಿಲೋಗ್ರಾಂ ಜಾಪತ್ರೆ ದೊರೆಯುತ್ತೆ. ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದೀಗ ಜನಪದ ಸಂಗೀತ ಸೀತಾ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಶ್ರೀಗಣೇಶ ಪಾಲಿಸಯ್ಯ ವರಪ್ರಸಾದವ ಚಂದದಿಂದ ಪಾಲಿಸಯ್ಯ ವರಪ್ರಸಾದವ ದುಂಡ ಮಲ್ಲಿಗೆ ಕೆಂಡ ಸಂಪಿಗೆ ಜಾದಿಹಾರವ ಚಂದದಿಂದ ಪಾರಿಸಯ್ಯ ವರಪ್ರಸಾದವ ಶ್ರೀಗಣೇಶ ಪಾರಿಸಯ್ಯ ವರಪ್ರಸಾದವ ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ ಕಷ್ಟವಾಯಿತೆನ್ನ ನಷ್ಟಕಾರಕ್ಕೆ ಕಷ್ಟವಾಯಿ ತೆನ್ನ ಕಾಯೋ ನಷ್ಟಕಾರಕ್ಕೆ ಶ್ರೀಗಣೇಶ ಪಾಲಿಸಯ್ಯ ವರಪ್ರಸಾದವ.

ಕಾದವು ಅನ್ನ ಕಾದ ಕೊಡನ ನೀರು ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಸ್ನಾನವ ಮಾಡಿರೋ ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಜಪ ತಾಪ ಅನುಷ್ಠಾನ ಮುಗಿಸಿರೋ ರಾಮ ರಾಮ ಹಸಿವು ತ್ರಿಶವು ಬಿಸಿಲೋಳು ಬಂದೆವೋ ರಾಮ ರಾಮ ಪಂಚಭಕ್ಷ ಪಾರ ಮನ್ನ ಪಾಯ ಸಂಗಡ ರಾಮ ರಾಮ ಅವರಿಗೆ ಹೊಸ ಹೊನ್ನಿ ನರಿವಾಣದಲ್ಲಿ ತಂದಿಸಿತು ಮಾರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ಹುಟ್ಟದ ಬಿಟ್ಟು ಹುಟ್ಟಿದ ದೇಹದಿ ರಾಮ ರಾಮ ಅಂಬಾರ ದೇಶದಿ ದಿಗಂಬಾರ ಮಾರ್ಗದಿ ರಾಮ ರಾಮ ತುತ್ತಿಡಬೇಕೆಂದವೋ ರಾಮ ರಾಮ ಚಿಂತಾದಾಯಕನೇ ಗತಿಯಂದು ನೆನೆದಾಳೋ ರಾಮ ರಾಮ ಗತಿಯ ನೆನೆದು ಶ್ರೀಪತಿಯ ನೆನೆದಾಳೋ ರಾಮ ರಾಮ ಶ್ರೀಪತಿಯ ನೆನೆದು ಪತಿಯ ಕಾಮಂಡಲೋದಕವ ತಳೆದಾಳೋ ರಾಮ ರಾಮ ಅವರಿಗೆ ಹೊಸ ಹೊನ್ನಿ ನರಿವಾಣದಲ್ಲಿ ತಂದಿರುತ್ತಿತು ರಾಮ ರಾಮ ಚಿಂತಾದಾಯಕನೇ ಗತಿ ಎಂದು ನೆನೆದಾಳೋ ರಾಮ ರಾಮ ಅವರ ಮೂವರು ಹಸು ಮಕ್ಕಳಾದವೋ ರಾಮ ರಾಮ ಅವರ ಮೂವರು ಹಸು ಮಕ್ಕಳಾದವೋ ರಾಮ ರಾಮ ಅವರ ಮೂವರ ತೊಡೆಯ ಮೇಲಿಟ್ಟಾಳೋ ರಾಮ ರಾಮ ಅವರ್ ಮೂವರ ತೊಡೆಯ ಮೇಲಿಟ್ಟಾಳೋ ರಾಮ ರಾಮ ದೃಷ್ಟಿ ತೆಗೀತೆಂದೆ ಕಪ್ಪಿನ ಬಟ್ಟಿಟ್ಟಾಳೋ ರಾಮ ಅವರ್ ಮೂವರ ನೋಡಿ ನೆತ್ತಿಗೆಣ್ಣೆಯ ನೆರೆದಾಳೋ ರಾಮ ರಾಮ ದೃಷ್ಟಿ ತೆಗೀತೆಂದೆ ಕಪ್ಪಿನ ಬಟ್ಟಿಟ್ಟಾಳೋ ರಾಮ ರಾಮ ಆನಂತಾನೆ ಮದ ಸಕ್ಕಿದ್ದಾನೆ ರಾಮ ರಾಮ ಪಂಚಭಕ್ಷ ಪಾರ ಮನ್ನ ಪಾಯ ಸಂಗಡ ರಾಮ ರಾಮ ಅವರ್ ಮೂವರಿಗೂ ತುತ್ತ ನಿಟ್ಟಳೋ ರಾಮ ರಾಮ ಎತ್ತಿ ತೊಟ್ಟಿಲೋಳಿಟ್ಟಳೋ ರಾಮ ರಾಮ ಶಂಕಚಕ್ರನಿ ಜೋ ಜೋ ರಾಮ ರಾಮ ಪಂಕಜನ ಬನಿ ಜೋ ಜೋ ರಾಮ ರಾಮ ಪಂಕಜನ ಬನಿ ಶಿವನಿ ಜೋ ಜೋ ರಾಮ ರಾಮ ಎಂದಾರು ಜಿ ಮುಖಿ ತೂಗಿ ಪಾಡಿದಳೋ ಜೋ ಜೋ ಎತ್ತಿ ಮೂವರ ತೊಟ್ಟಿಲೋಳಿರುಚಿತು ರಾಮ ರಾಮ ಗಂಗಾಧರನೆ ಜೋ ಜೋ ರಾಮ ರಾಮ ಗಂಗಾ ಪೊತ್ತವನೆ ಜೋ ಜೋ ರಾಮ ರಾಮ ಗಂಗಾ ಪೊತ್ತವನೆ ಶಿವನೆ ಜೋ ಜೋ ರಾಮ ರಾಮ ಎಂದಾರು ಜಿ ಮುಖಿ ತೂಗಿ ಪಾಡಿದಳೋ ಜೋ ಜೋ ನಿತ್ಯ ರಾಮ ರಾಮ ನಿತ್ಯ ನೇಮವ ಮುಗಿಸಿ ಋಷಿ ಬಂದ ರಾಮ ರಾಮ ತೊಟ್ಟಿಲೊಳಿಕ್ಕಿದವರ್ಯಾರೆಂದು ಕಾಂತೆಯ ಕೇಳಿದ ರಾಮ ರಾಮ ಅವರ್ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಅವರ್ ಮೂವಾರಾದರಿಲ್ಲಿಗೆ ತಕೆ ಬಂದೋ ರಾಮ ರಾಮ ಅವರ್ ಮೂವಾರ ಕಾಂಬಾಗ ಸ್ವರ್ಗವ ಕಂಡೇನೋ ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀಮಾ ಲಕ್ಷ್ಮೀ ರಾಮ ರಾಮ ಏರಿದರೆ ರಥದ ಗದ್ದುಗೆಯ ರಾಮ ರಾಮ ಅತ್ರಿ ಮುನಿ ಮಠಕ್ಕಾಗಿ ಬಂದವೋ ರಾಮ ರಾಮ ಬಂದ ಸತಿಗಳು ಸತಿಯೊಡನೆ ನಿಂತವೋ ರಾಮ ರಾಮ ಅತ್ತಿತ್ತ ನೋಡಿದ ಸುತ್ತೆಲ್ಲ ಹುಡುಕಿದ ರಾಮ ರಾಮ ಪತಿಯ ಸುಳಿವು ಕಾಣದಿರಲು ರಾಮ ರಾಮ